ರೈತರಿಗೆ ಇದು ತುಂಬಾನೇ ಇಂಪಾರ್ಟೆಂಟ್. ಯಾಕಪ್ಪ ಅಂತಂತಂತಂದ್ರೆ, ನೀವು ಬೆಳೆ ಎಲ್ಲಾ ಹಂತದಲ್ಲೂ ನೋಡಿದಾಗ, ಈ ಕಂಪ್ಲೀಟ್ ಲೈಫ್ ಸೈಕಲ್ ಬೆಳೆದು ಏನ್ ನೋಡ್ಕೊಂಡ್ರೆ ನೀವು, ಬೆಳೆ ಕಂಪ್ಲೀಟ್ ಜೀವನದಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವು ಸೂಕ್ಷ್ಮ ಸ್ಟೇಜಸ್ ಇರ್ತವೆ. ಅದರಲ್ಲೂ ಸಹಿತ ಬಿತ್ತನೆ ಮೊದಲನೇ 10-20 ದಿನಗಳು ಏನಿರ್ತವೋ ಅವು ತುಂಬಾ ಸೂಕ್ಷ್ಮ ಸಮಯ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ, ಸಸಿ ನೆಲಕ್ಕೆ ಹಿಡಿಬೇಕು ಅಂದ್ರೆ ಚೆನ್ನಾಗಿ ಬೇರ್ ಬೀಳ್ಬೇಕು, ಮತ್ತೆ ಮೊಳಕೆ ಶಕ್ತಿ ತೋರಿಸ್ಕೊಡ್ತದೆ, ಮತ್ತೆ ಅದು ಜೀವಶಕ್ತಿ ಕೂಡ ಇರ್ತದೆ. ಈ ಮೊಳಕೆ ಶಕ್ತಿ ಮತ್ತೆ ಜೀವಶಕ್ತಿ ಅಂದ್ರೆ ಏನು ಡಾಕ್ಟರ್ ಸುನಿರಾಧಾ ಮೇಡಮ್? ಆಗ್ಲೇ ಹೇಳ್ದಂಗೆ ಸರ್, ಜೀವಶಕ್ತಿ ಈಗ ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಹೇಳಿ. ಒಂದು ರೈತ 2 ಚೀಲ ಖರೀದಿ ಮಾಡಿರ್ತಾನೆ, 2 ಚೀಲದಲ್ಲೂ ಮೊಳಕೆ ಪ್ರಮಾಣ 90% ಅಂತ ಬರ್ತಿರುತ್ತೆ, 90% ಅಂತ ಬರ್ದಿರತ್ತೆ, ಜರ್ಮಿನೇಷನ್ ಪರ್ಸೆಂಟ್ 90 ಅಂತ ಬರ್ದಿರತ್ತೆ. ಮೊದಲನೇ ಚೀಲ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಬೇಗ ಮೊಳಕೆ ಹೊಡೆಯುತ್ತೆ, ಸಸಿಗಳು ದಪ್ಪ ದಪ್ಪದಾಗಿ ಚೆನ್ನಾಗಿ ಬಂದಿರುತ್ತೆ. 2ನೇ ಚೀಲನೂ ಹಾಕ್ತೇನೆ, ಆದ್ರೆ ಮೊಳಕೆ ಸ್ವಲ್ಪ ತಡವಾಗಿ ಬರುತ್ತೆ, ಸಸಿಗಳು ಸ್ವಲ್ಪ ದುರ್ಬಲವಾಗಿರುತ್ತೆ. ಇದರ ಅರ್ಥ ಏನಪ್ಪ ಅಂತಂತಂದ್ರೆ, ಎರಡರಲ್ಲೂ ಮೊಳಕೆ ಶಕ್ತಿ ಒಂದೇ ಇರುತ್ತೆ, ಆದ್ರೆ ಜೀವಶಕ್ತಿ ಬೇರೆ ಬೇರೆ ಇರುತ್ತೆ. ಒಂದು ತೀರಾ ಬಡಕೆ ಇರುತ್ತದೆ, ಒಂದು ತೀರಾ ದಪ್ಪ ಇರ್ತದೆ. ದಪ್ಪ ಇರ್ತದೆ ಏನಂತಂತಂದ್ರೆ, ಮೊಳಕೆ ಶಕ್ತಿ ಅಂತಂದ್ರೆ ಸಿಂಪಲ್ ಆಗಿ ಎಷ್ಟು ಮೊಳಕೆ ಒಡೆಯುತ್ತೆ ಅನ್ನೋದು ಅಷ್ಟೇ ಹೇಳುತ್ತೆ, ಆದ್ರೆ ಜೀವಶಕ್ತಿ ಎಷ್ಟು ಬಲವಾಗಿ ಮೊಳಕೆ ಒಡೆಯುತ್ತೆ ಅನ್ನೋದನ್ನ ಹೇಳುತ್ತೆ. ರೈತರಿಗೆ ಜೀವಶಕ್ತಿ ಯಾಕೆ ಅಷ್ಟು ಮುಖ್ಯ? ಮೊದಲದಾಗಿ ಏನಂತಂತಂದ್ರೆ, ಅದೇ ಆಗ್ಲೇ ಹೇಳದಂಗೆ, ಪ್ರತಿಯೊಂದು ಗಿಡದ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ ಸೂಕ್ಷ್ಮ ಸ್ಟೇಜಸ್ ಅಂತ ಬರುತ್ತೆ. ಈಗ ಮಕ್ಕಳು ಹೇಗೆ ಆರೈಕೆ, ಸಣ್ಣ ಮಕ್ಕಳಿಗೆ ಯಾಕೆ ಹೇಳಿ ಅಷ್ಟು ಆರೈಕೆ ಮಾಡೋದು, ತುಂಬಾ ಸೂಕ್ಷ್ಮವಾದಂತ ಸ್ಟೇಜ್ ಅದು, ಹಂತ ಹಂತ ಆ ಹಂತನ ನೀವು ಅಗದಿ ಚೆನ್ನಾಗಿ, ಅದು ಕೂಡ ಈಗ ಅದು ಬೀಜ ಆಗಕ್ಕಿಂತ ಮೊದ್ಲು ಏನು ನಾವು ನೆನೆಸ್ತೇವಲ್ಲ, ಅಥವಾ ಏನು ನಾವು ಅದು ಗರ್ಭಧಾರಣೆ ಸಮಯ ಅಂತ ಹೇಳ್ತೇವಲ್ಲ, ಆವಾಗ ಜಾಸ್ತಿ ಕಾಳಜಿ ವಹಿಸಿದ್ರೆ ಬೀಜ ಸದೃಢವಾಗಿ ಬರುತ್ತೆ. ಮತ್ತೆ ಬಿತ್ತನೆ ಮಾಡಾದ್ಮೇಲೆ ಬೀಜ ಎಷ್ಟು ಸೂಕ್ಷ್ಮ ಇದಿರುತ್ತೆ ಅಂತಂದ್ರೆ, ಹಾಕಿದ ತಕ್ಷಣ ಫಸ್ಟ್ ಅದು ಬೇರ್ ಬಿಡಬೇಕು, ಅದೇ ನೆಲಕ್ಕೆ ಹಿಡಿಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಬೇರ್ ಬಿಟ್ಟಾದ್ಮೇಲೆ ಬೇರಲ್ಲಿ ನೀಟಾಗಿ ಆಹಾರ ಸಂಗ್ರಹಣೆ ಮಾಡ್ಕೋಬೇಕು. ಅಕಸ್ಮಾತ್ ಏನಾದ್ರೂ ಆ ಸಂದರ್ಭದಲ್ಲಿ ಸಸಿ ಏನಾದ್ರೂ ದುರ್ಬಲವಾಗಿದ್ರೆ, ಹೌದು, ಏನು ಆಹಾರ ಸಂಗ್ರಹಣೆ ಸರಿಯಾಗಿ ಮಾಡಕ್ಕಾಗಲ್ವಾ, ಕೀಟ ಬರುತ್ತೆ, ರೋಗ ಬರುತ್ತೆ, ಮತ್ತೆ ಕೆಲವೊಂದ್ಸತಿ ಸಸಿಗಳು ಸತ್ತೋಗ್ತವೆ. ಸೊ ಎಲ್ಲವನ್ನ ಎದುರಿಸೋದಿಕ್ಕೆ ಒಂದ್ ಸ್ವಲ್ಪ ಜೀವಶಕ್ತಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ಉತ್ತಮ ಜೀವಶಕ್ತಿ ಇಲ್ಲದ ಬೀಜ ಅಪಾಯಕಾರಿ ಆರಂಭ. ಅಂದ್ರೆ ಉತ್ತಮ ಜೀವಶಕ್ತಿ ಬೇಕಂದ್ರೆ ನೀವು ಪ್ರಾಮಾಣಿಕವಾಗಿ ಕಾಳಜಿ ತಗೊಂಡ್ರೆ ಮಾತ್ರ ಅದಾಗುತ್ತೆ. ಹೌದು, ಉತ್ತಮ ಬೀಜನೇ ಬಳಸಬೇಕು ನೀವು ಅದಕ್ಕೆ. ಅಲ್ಲ, ಉತ್ತಮ ಬೀಜ ಸಿಗುತ್ತೆ ನಿಮ್ಗೆ. ಹೌದು, ಅಂದ್ರೆ ಉತ್ತಮ ಬೀಜ ಬೇಕಂದ್ರೆ ನಿಮ್ಗೆ ಮೊದ್ಲೇನೆ ನೀವು ವಿಚಾರ ಮಾಡಿ ಪ್ಲಾನ್ ಮಾಡಿ ನೀವು ಮಾಡ್ಬೇಕಾಗುತ್ತೆ. ಹೌದು, ಅದ್ ನೋಡ್ಬೇಕು, ಅದೇ ಕೇಳ್ಬೇಕು ವಿಗರ್ ಚೆನ್ನಾಗಿದೆಯಾ, ಅದಿದ್ರೆ ಅಷ್ಟೇ. ಅಂದ್ರೆ ನೀವು ಆರೋಗ್ಯಯುತವಾಗಿ ತುಂಬಾ ಕಾಳಜಿ ವಹಿಸಿದಾಗ ಮಾತ್ರ ಸದೃಢದ ಸಸಿಗಳು ಸಿಗುತ್ತೆ, ಬೀಜ ಸಿಗುತ್ತೆ. ಇನ್ನೊಂದು, ಈಗ ಕಡಿಮೆ ಜೀವಶಕ್ತಿ ಬೀಜದಿಂದ ರೈತರಿಗೆ ಏನು ಸಮಸ್ಯೆ? ಬೀಜ ಬರ್ತದೆ, ಕಡಿಮೆ ಜೀವಶಕ್ತಿ ಇರ್ತದೆ, ತಾವು ಹೇಳಿದಂಗೆ ಅದ್ರದ್ದು ಹಂತ ಕಡಿಮೆ ಇರ್ತದೆ, ಸದೃಢ ಆಗಿರಲ್ಲ. ಸದೃಢ ಆಗಿರಲ್ಲ, ಪ್ರತಿಯೊಬ್ಬ ರೈತರು ಪ್ರತಿದಿನ ಅನುಭವ ಸಮಸ್ಯೆ ಅಂತಾನೆ ಹೇಳ್ಬೋದು ಸರ್. ಇದನ್ನ ಯಾಕಪ್ಪ ಅಂತಂತಂದ್ರೆ, ಈ ಕಡಿಮೆ ಬೀಜ ಜೀವಶಕ್ತಿ ಇರುವಂತ ಅಥವಾ ಸೀಡ್ ವಿಗರ್ ಇರುವಂತ ಬೀಜ ಏನಾದ್ರು ಉಪಯೋಗಿಸಿದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ಮೊದಲನೇದಾಗಿ ಮೊಳಕೆ ತಡವಾಗಿ ಬರುತ್ತೆ, ಮತ್ತೆ ಸಸಿಗಳು ಒಂದೇ ರೀತಿಯಲ್ಲಿ ಬೆಳೆಯೋದಿಲ್ಲ, ಮತ್ತೆ ಹೊಲದಲ್ಲಿ ಅಲ್ಲಲ್ಲಿ ಒಂದ್ ಸ್ವಲ್ಪ ಖಾಲಿ ಜಾಗಗಳೆಲ್ಲ ನಿಮಗೆ ಕಾಣಿಸ್ತಾ ಇರುತ್ತೆ. ಇದ್ರ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಮರುಬಿತ್ತನೆ ಮಾಡ್ಬೇಕಾಗಿ ಬರುತ್ತೆ. ನೋಡಿ ನೋಡಿ, ಎಲ್ಲಿಂದ ತಗೋಬರೋದು, ಎಲ್ಲಿಂದ ತಗೋಬರೋದಲ್ಲ, ಅದು ಬಿತ್ತನೆಯ ಸಮಯ ಏನು, ಒಂದು ವರ್ಷದಲ್ಲಿ ಒಂದ್ 2-3 ದಿನ ಇರುತ್ತದೆ, ಆ ಸಮಯ ನಿಮ್ಗೆ ಸಿಗುತ್ತಾ? ಸಿಗೋದಿಲ್ಲ, ಮತ್ತೆ ಮುಂದಿನ ವರ್ಷ ಕಾಯ್ಬೇಕು. ಹೌದು, ನೀವು ಮತ್ತೆ ಮುಂಗಾರು ಯಾವಾಗ ಅದು ಶುರು ಆಗುತ್ತೆ ಅಲ್ಲಿ ತನಕ ಹೇಗ್ ಕಾಯೋದು? 1 ವರ್ಷ ನೀವು ಏನು ಕೃತಕವಾಗಿ ನೀವು ಅಂತ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಂಡು ನೀರಾವರಿ ಇದ್ರು ಆ ಸಮಯ ನಿಮ್ಗೆ ಸಿಗಲ್ಲ. ಅದು ಒಂದು ಸಮಯ, ಆ ಒಂದು ವಾತಾವರಣ ಸಿಗೋದಿಲ್ಲ, ಮತ್ತೆ ಸಿಗೋದಿಲ್ಲ. ನೀವು ಏನು ಮಾಡಿದ್ರು ಕೂಡ ಅದು ಕೃತಕವಾದ ವಾತಾವರಣ ಆ ಬೀಜಕ್ಕೆ ಸಿಕ್ಕಿರುತ್ತೆ ಅಂತ. ಹೌದು, ಅದು ಏನೋ ಬೆಳೆ ಕೊಡಬಹುದು, ಆದ್ರೆ ನೀವು ನಿಗದಿಪಡಿಸಿದ ಬೆಳೆ ಕೊಡೋದಿಲ್ಲ. ಕೊಡೋದಿಲ್ಲ, ಮತ್ತೆ ಏನಂತಂತಂದ್ರೆ ಅಂತಿಮವಾಗಿ ರೈತರಿಗೆ ನಷ್ಟ ಅಂತೂ ಆಗುತ್ತೆ. ಸಿಗುತ್ತೆ ನಿಮ್ಗೆ 100-50 ಸಿಗ್ಬಹುದು, ಅಥವಾ 100-75 ದೊಡ್ಡ ಪ್ರಮಾಣದಲ್ಲಿ ಅಷ್ಟೇ. ಸಾಧ್ಯನೇ ಸಿಗದೆ, 75ಕ್ಕಿಂತ ಜಾಸ್ತಿ ಅಷ್ಟು ಪ್ರಮಾಣ ಸಿಗೋದಿಲ್ಲ. ಸಿಗೋದಿಲ್ಲ, ಮತ್ತೆ ಹಂಗಾಗಿ ಬೀಜ ಶಕ್ತಿ ತುಂಬಾನೇ ಇಂಪಾರ್ಟೆಂಟ್. ಇನ್ನೊಂದು, ಹವಾಮಾನ ಬದಲಾವಣೆಗೂ ಜೀವಶಕ್ತಿಗೂ ಏನ್ ಸಂಬಂಧ? ಅದಕ್ಕಿಂತ ಮುಂಚಿತವಾಗಿ ಒಂದ್ ಸ್ವಲ್ಪ ಉತ್ತಮ ಜೀವಶಕ್ತಿ ಇರೋ ಬೀಜದಿಂದ ಆಗೋ ಲಾಭ ಏನು ಅಂತ ತಿಳ್ಕೊಳ್ಳೋಣ ಸರ್. ಮೊದಲದಾಗ ಏನು ಅಂತಂತಂದ್ರೆ, ಬೇಗ ಮೊಳಕೆ ಬರುತ್ತೆ, ಸಮಾನ ಸಸಿ, ಮತ್ತೆ ಬಲಿಷ್ಠ ಬೇರು ವ್ಯವಸ್ಥೆ ಇರುತ್ತೆ. ಇನ್ನೊಂದು ತುಂಬಾ ಮುಖ್ಯವಾದದ್ದು ಏನಪ್ಪಾ ಅಂತಂತಂದ್ರೆ, ಬರ, ಮಳೆ, ಚಳಿ ಇವೆಲ್ಲದಕ್ಕೂ ತಡೆಯುವ ಶಕ್ತಿ ಇರುತ್ತೆ, ಮತ್ತೆ ಕಳೆ ನಿಯಂತ್ರಣ ಸಹಿತ ತುಂಬಾನೇ ಸುಲಭ ಅಂತ ಹೇಳಬಹುದು. ಕೊನೆಗೆ ಏನಪ್ಪ ಅಂತಂದ್ರೆ ಉತ್ತಮ ಬೆಳೆ ಸ್ಥಾಪನೆ ಆಗುತ್ತೆ. ಉತ್ತಮ ಅದರಿಂದ ಬೆಳೆ ಸ್ಥಾಪನೆ ಆದ್ರೆ ಖಂಡಿತವಾಗೂ ಉತ್ಪಾದನೆ ಜಾಸ್ತಿ ಆಗುತ್ತೆ, ಆದಾಯನೂ ಜಾಸ್ತಿ ಆಗುತ್ತೆ. ಸೊ ಈ ಎಲ್ಲಾ ಲಾಭ ಇರೋದ್ರಿಂದಾನೆ ಉತ್ತಮ ಜೀವಶಕ್ತಿ ಇರುವಂತ ಬೀಜನ ರೈತರು ದಯವಿಟ್ಟು ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ದೇನೆ. ಆಗ್ಲೇ ಸರ್ ತಾವು ಕೇಳಿದ್ರಿ ಹವಾಮಾನ ಬದಲಾವಣೆಗೂ ಜೀವಶಕ್ತಿಗೂ ಏನ್ ಸಂಬಂಧ ಇದೆ ಅಂತ ಹೇಳಿ. ಮೊದಲನೇದಾಗಿ ಏನಂತಂದ್ರೆ ಈ ಮಳೆ ಸರಿಯಾಗಿ ಬರೋದಿಲ್ಲ, ಏನು ಟೈಮ್ ಸರಿಯಾಗಿ ಬರೋದಿಲ್ಲ ಅಂತ ಹೇಳ್ಬೋದು. ತುಂಬಾ ಬಿಸಿಲು ಬರೋದು ಅಂತ ಇಲ್ಲ ಅಂತಂದ್ರೆ ತುಂಬಾ ಕೊರೆಯುವಂತ ಚಳಿ ಬರುವಂಥದ್ದು, ಕೆಲವೊಂದ್ಸತಿ ಬರ ಬರುತ್ತೆ. ಇಂಥ ಅಸ್ಥಿರ ಪರಿಸ್ಥಿತಿಲಿ ಏನಾಗುತ್ತೆ ಅಂತಂದ್ರೆ ಈ ಕಡಿಮೆ ಬೀಜ ಶಕ್ತಿ ಬೀಜ ಏನಾದ್ರೂ ನೀವು ಬಿತ್ತನೆ ಮಾಡಿದ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಬದುಕೋದಿಲ್ಲ, ಸತ್ತೋಗ್ತವೆ. ಅದರಿಂದ ಏನಾಗುತ್ತೆ ಅಂತಂತಂದ್ರೆ ಆಗ್ಲೇ ಹೇಳದಂಗೆ ಗಿಡನೇ ಬಂದಿಲ್ಲ ಅಂತಂದ್ರೆ ಮರುಬಿತ್ತನೆ ಮಾಡಬೇಕು. ಮರುಬಿತ್ತನೆ ಮಾಡಬೇಕು ಅಂದ್ರೆ ನಿಮಗೆ ಕಾಲ ಮಿಂಚೋಗಿರುತ್ತೆ. ಸೊ ಹಾಗಾಗಿ ಏನಂತಂತಂದ್ರೆ ಎಂತ ಕಷ್ಟಕರ ಪರಿಸ್ಥಿತಿಯಲ್ಲೂ ಅವು ಬದುಕುಳಿಯುವಂತ ಶಕ್ತಿ ಇರ್ತವೆ ಈ ದೇಶೀಯ ಬೀಜಗಳು. ದೇಶಿ ಬೀಜಗಳಿಗೂ ಇದಕ್ಕೂ ಜಾಸ್ತಿನೇ ಇರುತ್ತೆ. ಅಂದ್ರೆ ಯಾವುದೇ ಬೀಜ ತಗೊಂಡು ನೀವು ದೇಶಿ ಬೀಜ ತಗೊಳ್ಳಿ ಇಲ್ಲ ಸಂಕ್ರಮಣದ ಬೀಜ ತಗೊಂಡ್ರು ಸಹಿತ ಜೀವಶಕ್ತಿ ಇರೋವಷ್ಟೇ ಉಪಯೋಗಿಸ್ಕೋಬೇಕು ನಾವು. ಅದು ಏನು ಅಂತಂದ್ರೆ ಇನ್ನೊಂದು ಈಗ ದೇಶಿ ಬೀಜಗಳ ಮಹತ್ವ ಏನಂದ್ರೆ ಈಗ ರೈತ ಭೂಮಿಯಲ್ಲಿ ಹಾಕಿರ್ತಾನ ಬೀಜಗಳನ್ನ, ಆದ್ರೆ ಸಮಯಕ್ಕೆ ತಕ್ಕಾಗಿ ಮಳೆ ಬಂದಿರೋದಿಲ್ಲ, ಮಳೆ ಸ್ವಲ್ಪ ದಿನ ಬಿಟ್ಟು ಬಂದಿರ್ತದೆ, ಆದ್ರೆ ಬೀಜ ಅದು ಹಾಗೆ ಇರ್ತದೆ, ಮತ್ತದು ಮಳೆ ಬಂದಾಗ ಮೊಳಕೆ ಹೊಡಿತದೆ, ಮತ್ತೆ ನಿಮ್ಗೆ ಏನಾದ್ರು ತನ್ನ ಪವರ್ ಇದೆಯಲ್ಲ ತೋರಿಸ್ಕೊಡ್ತದೆ. ಹೌದು, ಇಂಥ ಹವಾಮಾನ ಬದಲಾವಣೆ ಯುಗದಲ್ಲಿ ಏನು ಅಂತಂತಂದ್ರೆ ಯಾವುದೇ ಒಂದು ಬೀಜ ಬಿತ್ತನೆ ಉಪಯೋಗಿಸ್ತಾ ಇದ್ದೀರಂದ್ರೆ ಖಂಡಿತವಾಗೂ ಅದಕ್ಕೆ ಜೀವಶಕ್ತಿ ಜಾಸ್ತಿ ಇರೋದನ್ನ ಒಂದ್ಸತಿ ನೀವು ಚೆಕ್ ಮಾಡ್ಕೊಂಡೇ ಬಿತ್ತನೆಗೆ ಹೋಗೋದು ಒಳ್ಳೇದು. ಇನ್ನೊಂದು ಡಾಕ್ಟರ್ ರಾಧಾ ಮೇಡಮ್ ಅವರೇ, ಸರಿ ಹೇಳಿ, ಈಗ ಹಳೆ ಬೀಜದಲ್ಲಿ ಮೊಳಕೆ ಬರ್ತದೆ ಮತ್ತೆ ಅದ್ರ ಜೀವಶಕ್ತಿ ಯಾಕೆ ಕೆಲವೊಂದ್ಸಾರಿ ಕಡಿಮೆ ಆಗಲ್ಲ? ಕಡಿಮೆ ಆಗುತ್ತೆ ಸರ್. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಏನಂತಂದ್ರೆ ಈ ಹಳೆ ಬೀಜಲ್ಲಿ ಏನಂತಂತಂದ್ರೆ ಮೊಳಕೆ ಒಡೆಯುತ್ತವೆ, ಅಂದ್ರೆ ನೀ ಬಿತ್ತಿದ ತಕ್ಷಣ ಮೊಳಕೆ ಬರುತ್ತೆ, ಆದ್ರೆ ಏನಂತಂದ್ರೆ ಒಳಗಿನ ಶಕ್ತಿ ಕುಗ್ಗಿರುತ್ತೆ. ಅದಕ್ಕೆ ಒಂದು ಸಿಂಪಲ್ ಆಗಿ ಒಂದು ಉದಾಹರಣೆ ಹೇಳುತ್ತೇನೆ ನಿಮಗೆ. ಈ ವಯಸ್ಸಾದ ಮನುಷ್ಯ ಓಡಾಡ್ತಾನೆ, ಆದ್ರೆ ಓಡಕ್ ಆಗೋದಿಲ್ಲ. ಈಗ ಅರ್ಥ ಆಯ್ತಲ್ಲ ನಿಮಗೆ, ಯಾಕಪ್ಪ ಅಂತಂತಂದ್ರೆ ಅವನಿಗೆ ಅಷ್ಟು ಶಕ್ತಿ ಇರೋದಿಲ್ಲ. ಓಡಾಡಬಹುದು ಆದ್ರೆ ಓಡಕ್ ಆಗೋದಿಲ್ಲ, ಕಾಲಲ್ಲಿ ಶಕ್ತಿನೇ ಇರೋದಿಲ್ಲ. ಶಕ್ತಿ ಇರೋದಿಲ್ಲ ಅಂದ್ರೆ ಸೇಮ್ ಅದೇ ಕಂಪ್ಯಾರಿಸನ್ ಇಲ್ಲೇ ನೀವು ಮಾಡ್ಕೋಬೇಕು. ಮೊಳಕೆ ಒಡಿತವೆ, ಆದ್ರೆ ಏನು ಅಂತಂತಂದ್ರೆ ಸದೃಢವಾಗಿರುವಂತ ಸಸ್ಯಗಳು ಬರೋದಿಲ್ಲ, ಮತ್ತೆ ಈ ಏನು ಹವಾಮಾನ ಏನ್ ಚೇಂಜ್ ಆಗ್ತಿದೆಯೋ ಅದಕ್ಕೆ ತಡೆಯುವಷ್ಟು ತಾಕತ್ತಿರೋದಿಲ್ಲ. ಅಂದ್ರೆ ತಾವು ಹೇಳ್ತಾ ಇರೋದು ಈಗ ಸಸಿ ಬೀಜ ಮೊಳಕೆ ಒಡಿತದೆ, ಬೀಜ ಮೊಳಕೆ ಒಡೆದು ಆ ಸಸಿ ಏನದು ಫಸಲು ಕೂಡ ತನಕ ಅದು ಬದುಕು ಉಳಿಯೋದಿಲ್ಲ. ಅಂದ್ರೆ ತಾವೇನ್ ಹೇಳಿದ್ರಲ್ಲ, ಈಗ ಮನುಷ್ಯರು ನಡ್ಕೊಂಡು ಹೋಗಕ್ ಆಗಲ್ಲ, ಅವನ ಹತ್ರ ನಡ್ಕೊಂಡು ಹೋಗ್ತಾನೆ, ಅದೇ ಸಣ್ಣ ಪ್ರಮಾಣದಲ್ಲಿ ಓಡಕ್ಕಾಗಲ್ಲ. ಅದೇ ತರ ಇದು ಬೀಜ ಸಸಿ ಆಗ್ತದೆ, ಸಸಿ ಇದ್ದಿದ್ದು ಫಲ ಕೂಡ ಹಂತ ಹೋಗಿರುತ್ತೆ, ಹೋದ್ರು ಅಲ್ಲಿ ಇವು ಹೋಗಿರಲ್ಲ, ಹೋಗಿರೋದಿಲ್ಲ ಆ ಹಂತಕ್ಕೆ, ಹೋಗಿರಲ್ಲ ಫಲ ಕೂಡ ಹಂತಕ್ಕೆ ಹೋಗಿರಲ್ಲ. ಈಗ ನೀನು ಓಡಪ್ಪ ಅಂತ ಹೇಳಿದ್ರೆ ನನಗೆ ಶಕ್ತಿ ಇಲ್ಲಪ್ಪ ಅಂತ ಹೇಳ್ತೀವಿ. ಅದೇ ಅದೇ ಅದೇ ಮೊದಲೇ ಹೇಳದೆ, ವಯಸ್ಸಾದವರು ಓಡಿ ಅಂತಂದ್ರೆ ನನ್ಗೆ ಶಕ್ತಿ ಇಲ್ಲಪ್ಪ ಅಂತ. ಅದೇ ಎಳೆ ವಯಸ್ಸವರಾದ್ರೆ ಚೆನ್ನಾಗಿ ಓಡುತ್ತಾರೆ. ಶಕ್ತಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸ್ವಲ್ಪ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. ಬೀಜಕ್ಕೆ ಶಕ್ತಿ ಇರಬೇಕು, ಆ ಬೀಜ ಹೌದು ವಿಗರ್ ಅಂತ ಹೇಳ್ತೇವೆ ನಾವು. ಮತ್ತೆ ರೈತರು ಏನಂದ್ರೆ ಮನೆ ಮಟ್ಟದಲ್ಲಿ ನೀವು ಕೇಳಬಹುದು ಜೀವಶಕ್ತಿ ಹೇಗೆ ಗುರುತಿಸಬೇಕು ಅಂತ. ಹೌದು, ತೀರಾ ಏನು ಅದಕ್ಕೇನು ಸೈನ್ಸ್ ಏನು ಅಷ್ಟು ಅವಶ್ಯಕ ಬೇಕಿಲ್ಲ, ಅವರು ಸಿಂಪಲ್ ಆಗಿ ನೋಡೋದ್ರಿಂದಾನೆ ಹೇಳಬಹುದು. ಮೊದಲನೇದಾಗಿ ಏನಂತಂತಂದ್ರೆ ಈಗ ಬಿತ್ತನೆ ಆದ್ಮೇಲೆ ಎಲ್ಲಾ ಬೀಜಗಳು ಒಂದೇ ಸಮಯದಲ್ಲಿ ಮೊಳಕೆ ಹೊಡಿತಿದೆಯೋ ಅಂತ ಚೆಕ್ ಮಾಡ್ಕೋಬೇಕು ಮೊದಲೇ ಸಮವಾಗಿ. ಮತ್ತೆ ಎರಡನೇದೇನಂತಂದ್ರೆ ಸಸಿಗಳು ತಪ್ಪಾಗಿದಾವೋ ಇಲ್ವೋ ಅಂತ ಹೇಳಿ. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಸಣ್ಣ ಸಸಿ ಬರ್ತದೆ, ಅಂದ್ರೆ ಎಕ್ಸ್ಪೆಷಲಿ ಏನಪ್ಪ ಅಂತಂದ್ರೆ ಕಾಂಡ ಏನಿರುತ್ತೋ ಅದು ಅಷ್ಟು ದಪ್ಪ ಇರೋದಿಲ್ಲ. ನಿಮ್ಗೆ ನೋಡಿದ ತಕ್ಷಣ ಗೊತ್ತೆ ಇದು ತುಂಬಾ ವೀಕ್ ಇದೆಪ್ಪ ಏನು ಸಸಿಗಳು ಅಂತ ಹೇಳ್ತೀವಿ ನಾವು. ಇನ್ನೊಂದೇನು ಅಂತಂದ್ರೆ ಎಲೆಗಳು ಚೆನ್ನಾಗಿದೆಯೋ ಹಸಿರಾಗಿದೆಯೋ ಇಲ್ವೋ ಅಂತ, ಹಳದಿ ಬಣ್ಣ ಎಲ್ಲ ಇರ್ಬೋದು ಎಲೆಗಳು. ಆಮೇಲೆ ಈಗ ಈ ಕಾಳು ಕಟ್ಟ ಅಂತ ಇದ್ದಾಗ ಎಲ್ಲಾ ಇದರಲ್ಲೂ ಕೂಡ ಹೂವಿನಲ್ಲೂ ಕೂಡ ಕಾಳು ಕಟ್ಟಂತ ಒಂದು ಇದಿಬೇಕು. ಉದಾಹರಣೆಗೆ ಒಂದು ಭತ್ತದ ತೆನೆ ತಗೊಂಡ್ರೆ ಅಥವಾ ಕದ್ರು ಭತ್ತದ ಕದ್ರು ಅಂತ ಹೇಳ್ತೇವಲ್ಲ, ಅದರಲ್ಲಿ ಎಲ್ಲಾ ಇದರಲ್ಲೂ ಕೂಡ ಭತ್ತ ಕಾಳು ಕಟ್ಟಂಗಿರ್ಬೇಕು. ಅಂದ್ರೆ ಒಂದಿಷ್ಟು ಕಾಳು ಕಟ್ಟದು ಮತ್ತೆ ಉಳಿದವು ಜೊಳ್ಳಿರೋದು ಇದು ಬೇಡ ಅಂತ. ಅದು ಹಂತದಲ್ಲಿ ಸರ್, ಆದ್ರೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನಾವೇನು ಬೀಜ ಉಪಯೋಗಿಸ್ತೀವಲ್ವಾ, ಒಂದಿಷ್ಟೇ ಇಷ್ಟು ಒಂದ್ 100 ಬೀಜ ಅಷ್ಟು ತಗೊಂಡು ನೀವು ಒಂದೆಲ್ಲ ಒಂದ್ ಸಣ್ಣ ಪ್ರಮಾಣದಲ್ಲಿ ಬಿತ್ತನೆ ಮಾಡಿ ನೋಡ್ಕೊಂಡ್ರು ಗೊತ್ತಾಗ್ಬಿಡುತ್ತೆ ಇದಕ್ಕೆ ಜೀವಶಕ್ತಿ ಎಷ್ಟಿದೆ ಅಂತ. ಅಂದ್ರೆ ಅದು ಬೀಜ ಬಿತ್ತಿಗೆ ಮಾಡಿದಾಗ ದಿನಕ್ಕೆ ಗೊತ್ತಾಗ್ಬಿಡುತ್ತೆ ನಿಮಗೆ 100ಕ್ಕೆ ಎಷ್ಟು ಮೊಳಕೆ ಹೊಡೆದಿದೆ, ಬೇರೆ ಎಷ್ಟು ಬಂದಿದೆ ಅಂತ, ಸಸಿ ದಪ್ಪ ಹೇಗಿದೆ, ಎಲೆಗಳಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಅಂದ್ರೆ ಈಗ ನೀವು ಎಕರೆ ಗಟ್ಟಲೆ ಹಾಕ್ತಿರ್ತೀವಿ, ಎಂತ ಸಣ್ಣ ಪ್ರಮಾಣದಲ್ಲಿ ರೈತರು ಸಹಿತ 2 ಎಕರೆ ಹಾಕ್ಬೇಕು, 2 ಎಕರೆ ಬೇಕಾಗಿಲ್ಲ ನಿಮಗೆ, ಜಸ್ಟ್ ಒಂದ್ ತಟ್ಟೆಯಲ್ಲಿ ಒಂದು ಸ್ಯಾಂಪಲ್ ತಗೊಳ್ಳಿ ಅಂತ, ಸ್ಯಾಂಪಲ್ ತಗೊಂಡ್ ಹಾಕಿದ್ರು ಗೊತ್ತಾಗುತ್ತೆ ಜೀವಶಕ್ತಿ. ನೀವು ಸ್ಟಾಟಿಸ್ಟಿಕ್ಸ್ ಅನ್ನೇ ಉಪಯೋಗಿಸಬೇಕು, ಒಂದು ಒಂದು ಸ್ಯಾಂಪಲ್ ತಗೋಬೇಕು, ನೀವು ಅದನ್ನ ನೀವು ಎರಚಬೇಕು ನಿಮ್ಮ ಹೊಲದಾಗೆ, ಅದರಲ್ಲಿ ಎಷ್ಟು ಮೊಳಕೆ ಪ್ರಮಾಣ ಬಂದಿದೆ, 10 ಬೀಜ ಹಾಕಿದ್ರೆ ಎಷ್ಟು ಬೀಜ ಮೊಳಕೆ ಬಂದವೆ, ಮೊಳಕೆ ಬಂದಿದ್ದಷ್ಟೇ ಅಲ್ಲ ಸಸಿಗಳು ಹೇಗಿದೆ ಅಂತ ನೋಡಬೇಕು, ಅವು ಎಲೆ ಹುಟ್ಟಿಸೋ ತಾಕತ್ತಿದೆಯಾ ಏನಂತ ಗೊತ್ತಾಗುತ್ತೆ. ಮತ್ತೆ ಸಮವಾಗಿರ್ಬೇಕು, ಒಂದೇ ಯೂನಿಫಾರ್ಮ್ ಅಂತ ಹೇಳ್ತೀವಲ್ವಾ, ಒಂದ್ ಸಸಿ ಇಷ್ಟು ಉದ್ದ ಇರೋದು, ಒಂದ್ ಸಸಿ ಸಣ್ಣ ಇರೋದು, ಇನ್ನೊಂದ್ ಸತಿ ಸ್ವಲ್ಪ ಮೀಡಿಯಂ ಇರೋದು, ಆತರ ಇರ್ಬೋದು. ಅದೇ ತರ ಈಗ ರೈತರು ಮನೆ ಮಟ್ಟದಲ್ಲಿ ಅದ್ರ ಜೀವಶಕ್ತಿನ ಗುರುತಿಸಬಹುದು ಅಂತ. ಈ 3 ನೆನ್ಪಿಟ್ಕೊಂಡ್ರೆ ಸೊ ಯಾವ ಬೀಜದಲ್ಲಿ ಎಲ್ಲಾ ಅಂಶಗಳು ಕಂಡು ಬರ್ತವೋ ಅಂತವಕ್ಕೆ ಜೀವಶಕ್ತಿ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಡಾಕ್ಟರ್ ಇನ್ನೊಂದು, ಈ ಬೀಜ ಸಂರಕ್ಷಣೆ ಜೀವಶಕ್ತಿಗೆ ಹೆಂಗೆ ಸಹಕಾರಿ ಆಗುತ್ತೆ ಸರ್? ಈ ಬೀಜ ಸಂಸ್ಕರಣೆ ಅನ್ನೋದು ಏನಪ್ಪ ಅಂತಂತಂದ್ರೆ, ಮೊದಲನೇದಾಗಿ ಏನಂತಂದ್ರೆ ಈ ಸಂಸ್ಕರಣೆ ಮಾಡೋದ್ರಿಂದ ಏನಂದ್ರೆ ರೋಗ ತಡಿಬಹುದು, ಅಂದ್ರೆ ಬೀಜದಿಂದಾನೆ ಹರಡುವಂತ ರೋಗಗಳು ತುಂಬಾನೇ ಇರುತ್ತೆ. ಓಹೋ, ಅದೇ ಆರಂಭ ಹಂತದಲ್ಲಿ ರೋಗ ಕಟ್ಕೊಂಡೇ ಹುಟ್ಟಿರುತ್ತೆ. ಇನ್ನೊಂದೇನಂತಂದ್ರೆ ಮೊಳಕೆ ವೇಗವಾಗಿ ಹೊಡೆಯಕ್ಕೆ ತುಂಬಾ ಅನುಕೂಲವಾಗುತ್ತೆ. ಅದನ್ನ ನೆಕ್ಸ್ಟ್ ಹೇಳ್ತೀನಿ ಸರ್, ಹೇಗೆ ವೇಗವಾಗಿ ಮಾಡಬಹುದು ಅಂತ. ಮತ್ತೆ ಏನಂತಂದ್ರೆ ಸಸಿಗಳು ತುಂಬಾ ಬಲವಾಗಿರುತ್ತೆ, ಈ 3 ಇರೋದ್ರಿಂದ ಏನಾಗುತ್ತೆ ಅಂತಂತಂದ್ರೆ ಒಳ್ಳೆ ಬೆಳೆ ಬಂದೇ ಬರುತ್ತೆ. ಸೊ ಹಾಗಾಗಿ ಬೀಜ ಸಂಸ್ಕರಣೆ ತುಂಬಾನೇ ಅದೇ ತರ, ಅದಕ್ಕಾಗಿ ಈ ಕೆಲವು ನಾವು ಬೀಜೋಪಚಾರ ಅಂತ ಆ ಪದ್ಧತಿ ಕೂಡ ಬಂದಿದೆ ಇದ್ರ ಸಲುವಾಗಿ. ಎಕ್ಸಾಕ್ಟ್ಲಿ ನೀವು ಏನ್ ಹೇಳ್ತಿರೋ ಬೀಜೋಪಚಾರ ಅಂತ ಹೇಳ್ತೀವಿ, ಅದ್ ನಾವೇನು ಪ್ರೈಮಿಂಗ್ ಅಂತ ಹೇಳ್ತೀವಿ ನಾವು. ಬೀಜೋಪಚಾರ ಅಂದ್ರೆ ಕೇವಲ ಪ್ರತಿಯೊಂದು ಹಂತದ, ಅದು ತೋಟಗಾರಿಕೆ ಇರ್ಬೋದು, ಅರಣ್ಯ ಸಸ್ಯ ಇರ್ಬೋದು, ದವಸ ಧಾನ್ಯ ಇರ್ಬೋದು, ನಿಮ್ದು ತೃಣ ಧಾನ್ಯಗಳು ಇರ್ಬೋದು, ಎಲ್ಲದಕ್ಕೂ ಬಂತು. ಹೌದು, ಅದನ್ನ ಪ್ರೈಮಿಂಗ್ ಅಂತ ಹೇಳ್ತೀವಿ. ಏನಪ್ಪಾ ಅಂತಂದ್ರೆ ಇದು ಜೀವಶಕ್ತಿನ ಏನು ಆಲ್ರೆಡಿ ಹಳೆ ಆಗಿತ್ತು ಬೀಜಗಳಿಗೂ ಸಹಿತ ಜೀವಶಕ್ತಿ ತುಂಬೋದ್ರಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಹೇಗಪ್ಪ ಅಂತಂದ್ರೆ ಅದನ್ನೇನ್ ತೀರಾ ಪ್ರೈಮಿಂಗ್ ಅಂದ್ರೆ ಏನು ಅನ್ಕೋಬೇಡಿ ರೈತ ಬಾಂಧವರೇ, ವೆರಿ ಸಿಂಪಲ್ ಆಗಿ ಹೇಳ್ಬೋದು ಅಂತಂದ್ರೆ ಜಸ್ಟ್ ನೀರಲ್ಲಿ ನೆನ್ಸೋದಷ್ಟೇ, ಅದನ್ನ ನೀರಲ್ಲಿ ನೆನ್ಸಿ ಒಂದ್ ಸ್ವಲ್ಪ ನೆರಳಲ್ಲಿ ಒಣಗಿಸ್ಬೇಕು. ಆಮೇಲೆ ಡಾಕ್ಟರ್ ರಾಧವ್ರೆ, ಈಗ ದೇಶಿ ಬೀಜದ ಜೀವಶಕ್ತಿ ಮತ್ತೆ ಹೈಬ್ರಿಡ್ ಬೀಜದ ಜೀವಶಕ್ತಿ ಇದ್ರ ವ್ಯತ್ಯಾಸ ಸ್ವಲ್ಪ ಹೇಳ್ಬಿಡಿ. ಏನಪ್ಪ ಅಂತಂತಂದ್ರೆ ಈ ಜೀವಶಕ್ತಿ ಇದ್ರೆ ಎರಡಕ್ಕೂ ಇರುತ್ತೆ ಸರ್, ಆದ್ರೆ ಏನಂತಂತಂದ್ರೆ ಇದ್ರದ ಇಂಪಾರ್ಟೆನ್ಸ್ ಏನಪ್ಪ ಅಂತಂದ್ರೆ ಹವಾಮಾನಕ್ಕೆ ಹೊಂದ್ಕೊಳ್ಳೋದು, ಅಂದ್ರೆ ತಾಳ್ಕೊಳ್ಳೋ ಕೆಪಾಸಿಟಿ, ತಾಳ್ಕೊಳ್ಳೋ ಸಾಮರ್ಥ್ಯ. ಈಗ ಅಂದ್ರೆ ಈಗ ಬರಗಾಲ ಬಂತಪ್ಪ, ಈ ಹೈಬ್ರಿಡ್ ಆದ್ರೆ ಬರಗಾಲಕ್ಕೆ ಬದುಕೋದು ಕಷ್ಟ. ಹೌದು, ಈಗ ದೇಸಿ ಆದ್ರೆ ಬರಗಾಲ ತಡ್ಕೊಂಡು ನಾ ಬದುಕ್ತೇನೆ, ಅದು ಅದೇ ಹೇಳದ್ವಲ್ಲ ಅವಾಗೆ, ಆತರ ನಾವು ಯಾವುದೇ ಕಾರಣಕ್ಕೂ ತಂದ ಬೆಳೆ ತಾನು ಕೊಡ್ತೇನೆ, 100 ಕೊಡಕ್ಕಾಗಲ್ಲ, ಕನಿಷ್ಠ 50-60 ಹಂತನ ನಾವು ಮುಟ್ಕೊಡ್ತೇನೆ ಅಂತ ದೇಶಿ ಬೀಜ ಆದ್ರೆ ತಂದು ಕೊಡುತ್ತೆ ಬೆಳೆನ, ದೇಶಿ ಇದು ಹೈಬ್ರಿಡ್ ಆದ್ರೆ ತಂದು ಕೊಡಲ್ಲ, ಕೈ ಚೆಲ್ ಬಿಡುತ್ತೆ. ಹೌದು, ಮತ್ತಿನ್ನೊಂದು ಏನಂತಂದ್ರೆ ಈ ದೇಶಿ ಬೀಜಗಳು ಏನಪ್ಪ ಅಂತಂತಂದ್ರೆ ಈ ವರ್ಷ ಅದೇ ಆಗ್ಲೇ ಹೇಳದಂಗೆನೆ ವರ್ಷಗಟ್ಟಲೆ ಪ್ರಕೃತಿಯಲ್ಲಿ ಅವಶ್ಯಕವೇ ಆಯ್ಕೆಯಾಗಿ ಬಂದಿರ್ತಾರೆ, ಬದುಕು ಬಂದಿರೋದನ್ನ ನಾವು ಉಪಯೋಗಿಸ್ಕೊಂತೀವಿ, ನಾವು ನಮ್ದೇನು ಅಲ್ಲಿ ಇಂಟರ್ಫೆರೆನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಅದ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ದೇಶಿ ತಳಿಗಳಿಗೆ ತಳಿ ಬೀಜಗಳಿಗೆ ಒಂದ್ ಸ್ವಲ್ಪ ಇದು ಜೀವಶಕ್ತಿ ಜಾಸ್ತಿನೇ ಇರುತ್ತೆ ನಾವು ಸಂಕ್ರಮಣಗಳ ಕಂಪೇರ್ ಮಾಡಿಕೊಂಡ್ರೆ. ಮತ್ತೆ ನೀವು ಕೇಳಬಹುದು ಸಂಕ್ರಮಣ ಬೀಜಗಳಿಗೂ ಜೀವಶಕ್ತಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು, ಏನಂತ ಈ ಹೈಬ್ರಿಡ್ ಬೀಜಗಳು ಏನಾಗುತ್ತೆ ಅಂತಂದ್ರೆ ಅದರಲ್ಲೂ ಸಹಿತ ನಾವೇನು ಅಂತಂದ್ರೆ ಅದು ಜೀವಶಕ್ತಿ ಇರುತ್ತೆ ಇಲ್ಲ ಅಂತಲ್ಲ, ಆದ್ರೆ ಏನಪ್ಪ ಅಂತಂದ್ರೆ ಈ ಸಂಗ್ರಹಣೆ ಮಾಡೋ ಟೈಮಲ್ಲಿ ಏನಾದ್ರು ಸ್ವಲ್ಪ ತಪ್ಪಾಗಿ ಏನಾದ್ರು ಸಂಗ್ರಹಣೆ ಮಾಡಿದ್ರೆ ಜೀವಶಕ್ತಿ ಬೇಗ ಹೊರಟೋಗುತ್ತೆ. ಇನ್ನೊಂದು, ಈಗ ಹೈಬ್ರಿಡ್ ಇದು ತುಂಬಾ ಪೂರಕವಾದ ವಾತಾವರಣವನ್ನ ಬಯಸುತ್ತೆ. ಹೌದು, ಒಳ್ಳೆ ವಾತಾವರಣ ಇರಬೇಕು, ಒಳ್ಳೆ ಗೊಬ್ಬರ ಕೊಡಬೇಕು, ಒಳ್ಳೆ ತರ ನಿರ್ವಹಣೆ ಮಾಡಬೇಕು, ಬೆಳೆಯೋ ಒಂದು ಹಂತದಲ್ಲಿ ಆತರ ಏನು ಪೂರಕವಾಗಿ ಹೇಳುತ್ತೆ. ಹೌದು, ನೀವು ನಿರ್ವಹಣೆ ಕೂಡ ನಿರ್ವಹಣೆನೂ ಜಾಸ್ತಿನೇ, ಯಾಕಂತ ನಾ ಬೆಳೆ ಜಾಸ್ತಿ ಕೊಡ್ತೇನೆ ಅಂತ ಹೇಳುತ್ತೆ, ಅದ್ರಲ್ಲಿ ರಾಜಿ ಇಲ್ಲ ಅದು. ಹೌದು, 100ಕ್ಕೆ ನಾನು 120 ಕ್ವಿಂಟಲ್ ಕೊಡ್ತೇನೆ ಅಂತ ಹೈಬ್ರಿಡ್ ಹೇಳುತ್ತೆ ಅದು. ಹೌದು, ಆದ್ರೆ ಅನಾನುಕೂಲ ವಾತಾವರಣದಲ್ಲಿ ಅದು ತಾನು 120 ಅಲ್ಲ 20 ಕೊಡೋದಿಲ್ಲ ಅಂತ ಹೇಳುತ್ತೆ. ಸಂಗ್ರಹಣೆ ಅಂತದಲ್ಲೂ ಏನಾದ್ರು ಸ್ವಲ್ಪ ಏರ್ಪೇರಾದ್ರೂ ಸಹಿತ ಅದು ಶಕ್ತಿ ಬೇಗ ಕಳ್ಕೊಳ್ಳುತ್ತೆ ಸರ್. ತುಂಬಾ ಸಂತೋಷ ಡಾಕ್ಟರ್ ಬಿ ಎನ್ ರಾಧಾ ಮೇಡಮ್ ಅವರೇ. ಥ್ಯಾಂಕ್ ಯು ಸರ್. ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ನಮ್ಮ ರೈತ ಬಾಂಧವರಿಗೆ ದೇಶಿ ಬೀಜಗಳ ಶಕ್ತಿಯ ಮಹತ್ವ ಮತ್ತೆ ಹೈಬ್ರಿಡ್ ಬೀಜದ ಶಕ್ತಿ ಈ ಬಗ್ಗೆ ಉಪಯುಕ್ತವಾದ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ರಾಧಾ ಮೇಡಮ್ ಅವರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಎಲ್ಲ ರೈತ ಬಾಂಧವರು ಮೊಬೈಲ್ ನಂಬರ್ ನ ಬರೆದಿಟ್ಕೊಳ್ಳಿ. ಸಂಖ್ಯೆ ಈ ತರ ಇದೆ: 9111 3819 286. ಮತ್ತೊಮ್ಮೆ ಹೇಳ್ತೇನೆ, 9111 3819 286. ಇನ್ನೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಬೀಜದ ಜೀವಶಕ್ತಿ ಮತ್ತು ರೈತರಿಗೆ ಅದರ ಮಹತ್ವ ಕುರಿತು ಡಾಕ್ಟರ್ ರಾಧಾ ಬಿಎನ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಇನ್ನು ಮುಂದೆ ಕೇಳಿ ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳಿದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿಪದ. ಅಂಬರದಾಗೆ ಹಾರೈತೆ ಬೆಳ್ಳಕ್ಕಿಗಳ ಸಾಲು, ಬೆಳ್ಳಕ್ಕಿಗಳ ಸಾಲು, ಬೆಳ್ಳಕ್ಕಿಗಳ ಸಾಲು. ಅಂಬರದಾಗೆ ಹಾರೈತೆ ಬೆಳ್ಳಕ್ಕಿಗಳ ಸಾಲು, ಆಕಳ ಚುಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಅಂಬರದಾಗೆ ಹಾರೈತೆ ಬೆಳ್ಳಕ್ಕಿಗಳ ಸಾಲು, ಆಕಳ ಚುಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ಇಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರೋ. ಬಿಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರೋ. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚುಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ತಿಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರೋ. ತಿಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರೋ. ದಿಕ್ಕಿನಲ್ಲಿ ಮುಂಗಾರು ಮಳೆ ಹುಟ್ಟಿ ಬಂಗಾರು ಬೆಳೆ ಬೆಳೆದೈತೆ, ಕೆಂದೂಳಿ ಹೊಲದಲ್ಲಿ ಅಚ್ಚ ಹಸಿರಾವನಲು ಎಲ್ಲೆಡೆ ಹಾಸಿ ಮಲಗೈತೆ. ಮೂಡಾಲ ದಿಕ್ಕಿನಲ್ಲಿ ಮುಂಗಾರು ಮಳೆ ಹುಟ್ಟಿ ಬಂಗಾರು ಬೆಳೆ ಬೆಳೆದೈತೆ, ಕೆಂದೂಳಿ ಹೊಲದಲ್ಲಿ ಅಚ್ಚ ಹಸಿರಾವನಲು ಎಲ್ಲೆಡೆ ಹಾಸಿ ಮಲಗೈತೆ. ತೂಗಿ ಬಾಗಿ ತೊನದೈತೆ ನೆನೆ ಕೊನೆಯ ಗೊಂಚಲು, ತೂಗಿ ಬಾಗಿ ತೊನದೈತೆ ನೆನೆ ಕೊನೆಯ ಗೊಂಚಲು, ತೆನೆಗೊನೆಯ ಗೊಂಚಲು, ತೆನೆಗೊನೆಯ ಗೊಂಚಲು. ದನ ಕರುಗಳು ಕೊಬ್ಬ್ಯಾವೆ ಪಚ್ಚೆಮೇವನ್ನು ತಿಂದು, ಮೈಯ ಮುರಿದು ನಿಮಿರಾವೆ ಹಿಗ್ಗಿನಿಂದ ಕುಣಿದು. ದನ ಕರುಗಳು ಕೊಬ್ಬ್ಯಾವೆ ಪಚ್ಚೆಮೇವನ್ನು ತಿಂದು, ಮೈಯ ಮುರಿದು ನಿಮಿರಾವೆ ಹಿಗ್ಗಿನಿಂದ ಕುಣಿದು. ನೇಗಿಲು ಕೂರಿಗೆ ಕುಂಟೆಗಳೆಲ್ಲ ಸಾಲಗಿ ಮೂಲೆಗೆ ಸೇರಿದೆಯಲ್ಲ, ನೇಗಿಲು ಕೂರಿಗೆ ಕುಂಟೆಗಳೆಲ್ಲ ಸಾಲಗಿ ಮೂಲೆಗೆ ಸೇರಿದೆಯಲ್ಲ. ಕುಯಿಲು ಮುಗಿಸಿ ಹಕ್ಲು ಆಯ್ತಾರೋ ಜನರೆಲ್ಲ ಒಕ್ಕಣೆ ಸುಗ್ಗಿ ದಿನಕ್ಕೆ ಕಾದಾರೋ. ಕುಯಿಲು ಮುಗಿಸಿ ಹಕ್ಲು ಆಯ್ತಾರೋ ಜನರೆಲ್ಲ ಒಕ್ಕಣೆ ಸುಗ್ಗಿ ದಿನಕ್ಕೆ ಕಾದಾರೋ. ಅಂಬರದಾಗೆ ಹಾರೈತೆ

ಸದ್ಯ ಕುಣಿ ಕುಣಿದು ಕೆಕೆಯ ಹಾಕುತ್ತಾಳೆ, ಕಾವೇರಿ ಹೊಳೆಗಿಳಿದು ಒಳಗಿ ಮಿಂದು ಬರುತ್ತಾಳೆ. ಪಟಲದ ಮಾ ಪಟಲದ ಮಾ ಎಪಕವಾಡಿ ಉಳಿಯುವ ಬೆಂಕಿ ಕೊಂಡ ನೋಡುತ್ತಾಳೆ, ದಿಮಿ ದಿಮಿ ಕುಣಿಯುತ್ತ ಕೊಂಡ ಹಾದು ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ. ದಗ ದಗ ಉರಿಯುವ ಬೆಂಕಿ ಕೊಂಡ ನೋಡುತ್ತಾಳೆ, ದಿಮಿ ದಿಮಿ ದಿಮಿ ಕುಣಿಯುತ್ತ ಕೊಂಡ ಹಾದು ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ. ಕಮಟೆ ಸದ್ಗೆ ಕುಣಿ ಕುಣಿದು ಕೇಕೆಯ ಹಾಕುತ್ತಾಳೆ, ಕಾವೇರಿ ಹೊಳೆಗಿಳಿದು ಹುಳಗಿ ಮಿಂದು ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಪಟಲದಮ್ಮ ಪಟಲದಮ್ಮ ಕಾಯುತ್ತಾಳೆ, ಹೆಚ್ಚೊಕ್ಕಲ ಮಾಡಿ ಅವಳು ಪ್ರೀತಿಯಿಂದ ತಲುಹುತ್ತಾಳೆ. ಪಟಲದಮ್ಮ ಪಟಲದಮ್ಮ ಪಟಲದಮ್ಮ ಪಟಲದಮ್ಮ. ಕಣ್ಣಲ್ಲಿ ಕಣ್ಣಿಟ್ಟು ಊರ ಮಕ್ಕಳ ಕಾಯುತ್ತಾಳೆ, ಹೆಚ್ಚೊಕ್ಕಲ ಮಾಡಿ ಅವಳು ಪ್ರೀತಿಯಿಂದ ತಲುಹುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ. ತಮಟೆ ಸದ್ಗೆ ಕುಣಿ ಕುಣಿದು ಕೇಕೆಯ ಹಾಕುತ್ತಾಳೆ, ಕಾವೇರಿ ಹೊಳೆಗಿಳಿದು ಹುಳಗಿ ಮಿಂದು ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ ಕೇಳಿದಿರಿ. ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ. ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್, ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಹೆಚ್ಚು ಮಾಹಿತಿಗಾಗಿ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ಹವಾಮಾನ ವೈಪರೀತ್ಯದಿಂದ ಆರೋಗ್ಯದ ಮೇಲೆ ಉಂಟಾಗುವ ಪರಿಣಾಮಗಳು ಕುರಿತು ಡಾಕ್ಟರ್ ಮೊಹಮ್ಮದ್ ಶರೀಫ್ ಅವರೊಡನೆ ಸಂದರ್ಶನ ಕೇಳಬಹುದು. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಎಲ್ ಅನುಕುಮಾರ್ ಮತ್ ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು ಮೂಡಿಬರುವುದು. ನಾಳಿನ ಕೃಷಿರಂಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ರಂಗ ಇದುವರೆಗೆ ಪ್ರಸಾರವಾಯಿತು.